ಹಾಗೂ ಅರಣ್ಯ ಇಲಾಖೆ ಕಾರ್ಯಾಚರಣೆ ಯಶಸ್ವಿ, ಬೆಂಗಳೂರಿನ ನೆಲಮಂಗಲದಲ್ಲಿ ಕೊನೆಗೂ ಚಿರತೆ ಸೆರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನೂರ 102.2 ಮೆಗಾಹರ್ಸ್ಗಳಲ್ಲಿ ಇದು ನಿಮ್ಮ ಪ್ರೀತಿಯ ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ವೇಳೆ ಸರಿಯಾಗಿ 6:50.19. ಈಗ ಕೇಳಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮೆಲ್ಲ ರೈತ ಬಾಂಧವರಿಗೆ ಹಾಗೂ ಆತ್ಮೀಯ ಕೇಳುಗರಿಗೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಸರಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಂಸ್ಕರಣೆಯ ಪ್ರಾಮುಖ್ಯತೆ ಈ ಕುರಿತು ಬೇಲೂರಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಸೀಮಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಮೊದಲಿಗೆ ಜಾಹೀರಾತು, ನಂತರ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಗುವುದು. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ ಫಲಸಿರಿ ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಂಸ್ಕರಣೆಯ ಪ್ರಾಮುಖ್ಯತೆ ಕುರಿತಂತೆ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. ತಮ್ಮೆಲ್ಲರಿಗೂ ಗೊತ್ತು, ನಮ್ಮ ರಾಜ್ಯ ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದ್ರಲ್ಲಿ ಮುಂಚೂಣಿಯಲ್ಲಿದೆ. ಸಾಕಷ್ಟು ಅಂದರೆ ಸಾಕಷ್ಟು ಹಣ್ಣಿನ ಬೆಳೆಗಳು, ತರಕಾರಿ ಬೆಳೆಗಳನ್ನು ನಮ್ಮ ರಾಜ್ಯದಲ್ಲಿ ಸಾಗುವಳಿ ಮಾಡ್ತಾ ಬಂದಿದ್ದೇವೆ. ಆದರೆ ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರಲ್ಲಿ ಒಂದು ವಿಚಾರವನ್ನು ಗಮನಿಸ್ಕೊಳ್ಬೇಕಾದದ್ದು ಅಂತಂದರೆ, ಅವರು ಯಾವ ರೀತಿ ಸಾಗುವಳಿಯನ್ನು ಮಾಡಿರ್ತಾರೆ, ಅದೇ ರೀತಿ ಅದನ್ನು ಕಿತ್ತು ಮಾರಾಟವನ್ನು ಮಾಡಿಬಿಡ್ತಾರೆ. ಉತ್ತಮವಾದಂತಹ ರೀತಿಯಲ್ಲಿ ಅದನ್ನು ಸಂಸ್ಕರಣೆ ಮಾಡಿ ಮಾರಾಟವನ್ನು ಮಾಡಿದಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸುವ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಬೇಕಾದಂತಹ ಸಂದರ್ಭ ಈ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಸಂಸ್ಕರಣೆಯನ್ನು ಯಾಕೆ ಮಾಡಬೇಕು, ಸಂಸ್ಕರಣೆಯನ್ನು ಮಾಡೋದ್ರಿಂದ ಏನು ಪ್ರಯೋಜನ, ಸಂಸ್ಕರಣೆಯನ್ನು ಮಾಡೋದ್ರಿಂದ ಹೆಚ್ಚಿನ ಲಾಭವನ್ನು ಮಾಡಿಕೊಳ್ಬಹುದಾ, ಈ ರೀತಿಯ ಸಾಕಷ್ಟು ವಿಚಾರಗಳು ನಮ್ಮ ರೈತ ಬಾಂಧವರ ಮನಸ್ಸಲ್ಲಿ ಕಾಡ್ತಾ ಇರುತ್ತಲ್ವ. ಈ ನಿಮ್ಮ ದುಗುಡತೆಯನ್ನ ಹೋಗಲಾಡಿಸ್ಲಿಕ್ಕಾಗಿ ವಿಚಾರಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಬೇಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಸೀಮಾ ಅವರು. ಸೀಮಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೇಡಮ್, ಈಗ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ತರಕಾರಿ ಬೆಳೆಗಳನ್ನ, ತೋಟಗಾರಿಕೆ ಬೆಳೆಗಳನ್ನ ಸಾಗುವಳಿ ಮಾಡ್ತಾ ಬಂದಿದ್ದೇವೆ. ಈ ನಿಟ್ಟಿನಲ್ಲಿ ತೋಟಗಾರಿಕೆ ಬೆಳೆಗಳನ್ನ ನಮ್ಮ ರಾಜ್ಯದಲ್ಲಿ ಯಾವೆಲ್ಲ ಬೆಳೆಗಳನ್ನ ಬೆಳೀತಿದ್ದಾರೆ, ಇದರ ಪ್ರಾಮುಖ್ಯತೆ ಕುರಿತಂತೆ ವಿಚಾರಗಳನ್ನ ಮಾಡಿಕೊಡಿ ಸರ್. ತೋಟಗಾರಿಕಾ ಬೆಳೆಗಳಂತ ಹೇಳಿದ್ರೆ ಯಥೇಚ್ಛವಾಗಿ ನಾವು ಭಾರತ ದೇಶದಲ್ಲಿ ಹೋದಾಗ ಕರ್ನಾಟಕದಲ್ಲಿ ನಾವು ತರಕಾರಿ ಮತ್ತೆ ಹಣ್ಣುಗಳನ್ನ ಹೆಚ್ಚಿನದಾಗಿ ಬೆಳೀತಾ ಇದ್ದೀವಿ ಸರ್. ತರಕಾರಿಗಳಲ್ಲಿ ಹೇಳ್ಬೇಕಂತ ಹೇಳಿದ್ರೆ ನಾವು ಹೂಕೋಸು, ಟೊಮ್ಯಾಟೊ, ಈರುಳ್ಳಿ, ಕ್ಯಾರೆಟ್ ಅಂತದೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಹಾಸನ ಅಂತ ಹೇಳಿದ್ರೆ ಆಲೂಗಡ್ಡೆಗೆ ನಾವು ಬಹಳ ಹೆಚ್ಚಿನ ಪ್ರಾಧಾನ್ಯತೆ ಇದೆ ಸರ್. ಅದೇ ರೀತಿ ಹಣ್ಣಿನ ಬೆಳೆ ಅಂತ ಹೇಳಿದ್ರೆ ನಾವು ಮಾವು, ಸೀತಾಫಲ, ಮೂಸುಂಬಿ, ಹುಣ್ಸೆ, ಹಲಸು, ಅಂಜೂರ, ಅನಾನಸ್, ಪೇರ್ಲ, ಪಪ್ಪಾಯ ಇಂತೆಲ್ಲ ಬೆಳೆಗಳನ್ನ ನಾವು ಬೆಳೀತಾ ಇದ್ದೀವಿ ಸರ್. ಏನಾಗಿದೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಪ್ರೊಡಕ್ಷನ್ ನಮ್ದು ತುಂಬಾ ಚೆನ್ನಾಗಿದೆ, ಅಂದ್ರೆ ಉತ್ಪಾದಕತೆಯನ್ನ ನಾವು ತುಂಬಾ ಮಾಡ್ತಾ ಇದೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಪ್ರೊಸೆಸಿಂಗ್ ಅಲ್ಲಿ ಅಂದ್ರೆ ಸಂಸ್ಕರಣೆಯಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ ಸರ್, ಎಡುತ್ತಾ ಇದ್ದೀವಿ. ಹಾಗಾಗಿ ರೈತ ಬಾಂಧವರಿಗೆ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ, ಸಂಸ್ಕರಣೆ ಮಾಡಿದಾಗ ನಾವು ರೈತರ ಆದಾಯವನ್ನ ಉತ್ತಮವಾಗಿ ಮಾಡಬಹುದು ಅಂತ ಹೇಳಿ ನಾವು ಈ ಮೂಲಕ ಹೇಳ್ತಾ ಇದೀವಿ. ಅದಕ್ಕೋಸ್ಕರ ಸಂಸ್ಕರಣೆಯನ್ನ ನಾವು ಮಾಡಲೇಬೇಕು ಸರ್. ಒಂದು ಉತ್ತಮವಾದಂತಹ ವಿಚಾರಗಳನ್ನ ತಿಳಿಸಿದ್ರೆ. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಹಣ್ಣು ಮತ್ತು ತರಕಾರಿ ಬೆಳೆಗಳನ್ನ ಸಾಗುವಳಿ ಮಾಡ್ತಿದ್ದಾರೆ, ಸಾಗುವಳಿ ಮಾಡ್ತಾರೆ, ಆದ್ರೆ ಅದನ್ನ ಸಂಸ್ಕರಣೆ ಮಾಡ್ತಾ ಇಲ್ಲ ಅಂತ ಹೇಳಿ. ಸರ್, ಸಂಸ್ಕರಣೆ ಅಂತಂದ್ರೆ ಏನು ಮೇಡಮ್? ಸಂಸ್ಕರಣೆ ಅಂತ ಹೇಳಿದ್ರೆ ಸರ್, ನಾವು ತೋಟಗಾರಿಕಾ ಬೆಳೆಗಳನ್ನ ಹಾಳಾಗದಂತೆ ಅದರ ಜೀವಿತಾವಧಿಯನ್ನ ಹೆಚ್ಚಿಸಲಿಕ್ಕೆ ಬಳಸುವ ವಿಧಾನವನ್ನ ನಾವು ಸಂಸ್ಕರಣೆ ಅಂತ ಹೇಳ್ತೀವಿ. ಹಾಗಾದ್ರೆ ಸಂಸ್ಕರಣೆಯ ಪ್ರಾಮುಖ್ಯತೆ ಏನ್ ಮೇಡಮ್? ಸಂಸ್ಕರಣೆಯ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಸರ್, ಒಂದು ಅಂದಾಜಿನ ಪ್ರಕಾರ ಸರ್, ನಾವು ಬೆಳೆತಿರುವಂತಹ ಒಂದು ಉತ್ಪಾದಕತೆಯಲ್ಲಿ ಶೇಕಡಾ 25-40% ಉತ್ಪಾದಕತೆ ಏನಿದೆ ಅದು ನಾವು ಕೊಯ್ಲಿನಿಂದ ಗ್ರಾಹಕರಿಗೆ ತಲುಪುವವರೆಗೆ ಆಕ್ಚುಲಿ ಅಷ್ಟೊಂದು ನಾವು ಲಾಸ್ನ ಮಾಡ್ತಾ ಇದ್ದೀವಿ ಸರ್. ಶೇಕಡಾ 25-40% ಅಷ್ಟು ಲಾಸ್ ಮಾಡ್ತಾ ಇದ್ದೀವಿ. ಅಂದ್ರೆ ಒಂದು ಅಂದಾಜು ಅಂತ ಹೇಳಿದ್ರೆ ಒಂದು 5,000-6,000 crore ನಾವು ಲಾಸ್ ಮಾಡ್ದಂಗೆ ಆಗ್ತದೆ ಸರ್. ಅಂದ್ರೆ ನಾವು ಬೆಳೀತಿರೋ ಉತ್ಪಾದಕತೆಗೂ ಗ್ರಾಹಕರಿಗೆ ರೀಚ್ ಆಗುವವರೆಗೂ ಅಷ್ಟು ಲಾಸಸ್ ಆಗ್ತಾ ಇದೆ. ಅದರಿಂದಾಗಿ ನಾವು ಸಂಸ್ಕರಣೆನ ಮಾಡಬೇಕು. ಎರಡನೇದು ನಾವೇನಂತ ಹೇಳಿದ್ರೆ, ತಮ್ಗೆಲ್ಲ ಗೊತ್ತಿರೋ ಹಾಗೆ ಕೆಲವು ನಮ್ಗೆ ಋತುಮಾನ ಆಧಾರಿತ ಬೆಳೆಗಳಿರುತ್ತೆ, ಅದರಲ್ಲಿ ಸೀಸನ್ ವೈಸ್ ಇರುತ್ತೆ. ಅದನ್ನ ನಾವು ಆಫ್ ಸೀಸನ್ ಅಲ್ಲೂ ಯೂಸ್ ಮಾಡಂಗೆ ಅದನ್ನ ಸಂಸ್ಕರಣೆ ಮಾಡಿ ಇಟ್ಕೊಂಡ್ಬಿಟ್ಟು ನೆಕ್ಸ್ಟ್ ಅವರಿಗೆ ಮಾರಾಟ ಮಾಡಕ್ಕೆ ಹಾಗೆ ಬಳಸ್ಕೊಳಕ್ಕೆ ನಮ್ಗೆ ಅವಕಾಶಗಳಿದೆ ಸರ್. ಅದೇ ರೀತಿ ಇನ್ನೊಂದೇನಂತ ಹೇಳಿದ್ರೆ, ಕೆಲವೊಂದು ಋತುಮಾನದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ನಾ ಹೇಳಿದಾಗ ಮ್ಯಾಂಗೋ, ನಮ್ಗೀಗ ಮಾವೇನಾಗುತ್ತೆ ಒಂದ್ ಸೀಸನ್ ಅಲ್ಲಿ ಸಿಗುತ್ತೆ, ಹಲಸು ಅಷ್ಟೇ ಒಂದ್ ಸೀಸನ್ ಅಲ್ಲಿ ಸಿಗುತ್ತೆ ಸರ್. ಅಂತದ್ನ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ, ಮಾವನ್ನ ಸಂಸ್ಕರಣೆ ಮಾಡಿ ಇಟ್ಕೊಂಡು ಮ್ಯಾಂಗೋ ಪಲ್ಪ ಅಥವಾ ಇನ್ನೊಂದು ರೀತಿಯಲ್ಲಿ ಇಟ್ಕೋಬಿಟ್ಟು ಅದನ್ನ ಬೇರೆ ಟೈಮ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಸರ್. ಮತ್ತೆ ಅದೇ ರೀತಿ ಹಲಸುನು ಅಷ್ಟೇ ಸರ್, ಹಲಸುನು ಅಷ್ಟೇ ಏನ್ ಮಾಡ್ತಾರೆ, ಪಲ್ಪ್ ಮಾಡ್ತಾರೆ. ಅದೇ ರೀತಿ ಹಲಸು ತೊಳೆ ಬಿಡಿಸ್ಬಿಟ್ಟು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಕೋಬಿಟ್ಟು ಅದನ್ನು ಸಹಿತ ಯೂಸ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇರುತ್ತೆ. ಅದೇ ರೀತಿ ಇನ್ನೂ ಒಂದ್ ಹೇಳ್ಬೇಕಂತ ಹೇಳಿದ್ರೆ, ಕೆಲವೊಮ್ಮೆ ಏನಾಗುತ್ತೆ ನಮಗೆ ನಾವೇನು ಡಿಮ್ಯಾಂಡ್ ಇರುತ್ತೆ ಅದಕ್ಕಿಂತ ಹೆಚ್ಚು ಪ್ರೊಡಕ್ಷನ್ ಆಗ್ಬಿಡುತ್ತೆ, ಅವಾಗ ಏನಾಗುತ್ತೆ ಆಟೋಮೆಟಿಕಲಿ ಪ್ರೈಸ್ ಡೌನ್ ಆಗುತ್ತೆ. ಆ ಪೀರಿಯಡ್ಗೆ ನಾವು ಅಂತ ಹೇಳಿದ್ರೆ ಅದನ್ನು ಸಹಿತ ಸಂಸ್ಕರಣೆ ಮಾಡಿಟ್ಕೊಂಡ್ರೆ ರೈತರಿಗೆ ಬರುವಂತ ಆ ಲಾಸಸ್ ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸರ್. ಇದಕ್ಕೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ತಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಮ್ಮ ಜಗತ್ ಜಾಹೀರ್ ಅಂದ್ರೆ ಟೊಮ್ಯಾಟೊ. ಟೊಮ್ಯಾಟೊ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ಸತಿ 50 paisa ಹೋಗುತ್ತೆ, ಇನ್ನೊಂದ್ಸತಿ 100 rupees ತನಕ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಇಂಥದ್ನೆಲ್ಲ ನಾವು ಅವಾಯ್ಡ್ ಮಾಡ್ಕೊಳ್ಳೋಕೋಸ್ಕರ ಸಂಸ್ಕರಣೆ ನಮ್ಗೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ ಸರ್. ತಾವು ಮಾತನಾಡ್ತಾ ಹೇಳಿದ್ರಿ, ಎರಡು ವಿಚಾರಗಳನ್ನ ಬಹಳ ನಮ್ಮ ರೈತ ಬಾಂಧವರು ಗಮನಿಸ್ಕೊಳ್ಳೇಬೇಕು. ಯಾಕೆಂತಂದ್ರೆ ಯಾವುದೇ ಬೆಳೆ ಆದ್ರೂ ಕೂಡ ಇಲ್ಲಿ ಸೀಸನ್ ವೈಸ್ ಇದ್ದೇ ಇರುತ್ತೆ. ಅದಕ್ಕೆ ತಾವು ಒಳ್ಳೆ ಉದಾಹರಣೆಯನ್ನ ನೀಡಿದ್ರಿ, ಮಾವು ಮತ್ತು ಹಲಸು. ಹಾಗೇನೆ ನಮ್ಗೆ ಎಲ್ಲಾ ದಿನಗಳಲ್ಲೂ ಮಾವನ್ನ ತಿನ್ಬೇಕು ಅಥವಾ ಮಾವಿನ ಒಂದು ಖಾದ್ಯವನ್ನ ಸವಿಬೇಕು ಅಂತಂದ್ರೆ ಎಲ್ಲಾ ಸೀಸನ್ ಅಲ್ಲೂ ಸಿಗೋದಿಲ್ಲ. ಈ ಸೀಸನ್ ಅಲ್ಲಿ ನಮ್ಗೆ ಮಾತ್ರ ಮಾವು ಸಿಗುತ್ತೆ, ಹಾಗೇನೆ ಹಲಸು ಕೂಡ. ಅದಕ್ಕೆ ತಾವು ಹೇಳಿದ್ರೆ ಅದನ್ನ ಪಲ್ಪ್ ಮಾಡಿ ಇಟ್ಕೋಬಹುದು, ಅದನ್ನ ಶೇಖರಣೆ ಮಾಡಿ ಇಟ್ಕೋಬಹುದು, ಇನ್ನ ಹಲಸನ್ನು ಕೂಡ ಅಷ್ಟೇ. ಯಾವ ರೀತಿ ನಾವು ಸಂಸ್ಕರಣೆ ಮಾಡಿ ಇಟ್ಕೋಬಹುದು ಅನ್ನೋದಕ್ಕೆ ಉತ್ತಮವಾದಂತಹ ಉದಾಹರಣೆಯನ್ನ ನೀಡಿದ್ರಿ. ಹಾಗಾದ್ರೆ ಸಂಸ್ಕರಣೆಗೆ ಇರತಕ್ಕಂತಹ ಅವಕಾಶಗಳು ಏನಂತೀರಾ ಮೇಡಮ್? ಸರ್, ಇವಾಗ ಏನಂತ ಹೇಳಿದ್ರೆ, ನಮ್ದು ಅಂದ್ರೆ ಮುಂದುವರಿದ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ, ಮುಂದುವರಿದ ರಾಷ್ಟ್ರಗಳಲ್ಲಿ ಏನ್ ಮಾಡ್ತಾರೆ, 60-70% ಏನ್ ಉತ್ಪಾದಕತೆ ಆಗುತ್ತೆ ಅದನ್ನೆಲ್ಲ ಸಂಸ್ಕರಣೆ ಮಾಡಿ ಇಟ್ಕೋತಾರೆ ಸರ್. ಬಟ್ ನಮ್ ಭಾರತದಲ್ಲಿ ಏನಾಗ್ತಿದೆ, ಆಗ್ತಿರೋ ಪ್ರೊಡಕ್ಷನ್ ಅಲ್ಲಿ ಶೇಕಡಾ 1.5-2% ಅಷ್ಟು ಮಾತ್ರ ನಮ್ಮಲ್ಲಿ ಸಂಸ್ಕರಣೆ ಆಗ್ತಾ ಇದೆ ಸರ್. ಉಳಿದಿದ್ ಯಾವ್ದು ನಾವು ಸಂಸ್ಕರಣೆ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ಅಂದ್ರೆ ಡೈವರ್ಸಿಫೈಡ್ ಅಂತ ಹೇಳಿದ್ರೆ ಎಲ್ಲಾ ರೀತಿಯ ಬೆಳೆಗಳನ್ನ ನಾವು ಬೆಳೀತಾ ಇದೀವಿ. ಅದನ್ನ ನಾವೇನಂದ್ರೆ ಸಂಸ್ಕರಣೆ ಮಾಡಿ ಇಟ್ಕೊಂಡಲ್ಲಿ ನಮಗೆ ವೇಸ್ಟ್ ನ ಅವಾಯ್ಡ್ ಮಾಡಿ ರೈತರ ಆದಾಯವನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಸರ್. ಇಲ್ಲಿ ನಮ್ಮ ರೈತ ಬಾಂಧವರುಗಳು ಗಮನಿಸ್ಕೊಳ್ಬೇಕು, ತಾವು ಹೇಳಿದ್ರಿ ಶೇಕಡಾ 2% ಮಾತ್ರ ನಮ್ಮಲ್ಲಿ ಸಂಸ್ಕರಣೆ ಆಗ್ತಾ ಇದೆ ಸರ್. ಸಂಸ್ಕರಣೆ ಆಗ್ತಾ ಇದೆ, ಇನ್ನ ಉಳಿದಂತ 98% ನೇರವಾಗಿ ಮಾರಾಟ ಆಗ್ತಿದೆ. ಎಲ್ಲ ಅದು ರೈತರಿಗೆ ಆದಾಯ ತಂದ್ಕೊಡದೆ ಲಾಸ್ ಅನ್ನ ಲಾಸ್ ಆಗುತ್ತೆ ಸರ್. ತಮ್ಗೆ ಗೊತ್ತಿರೋ ಹಾಗೆ ಒಂದು ಮಾರ್ಕೆಟಿಂಗ್ ಗೆ ಹೋಗ್ಬೇಕಾದ್ರೆ ಅಲ್ಲಿ ನಮ್ಗೆ ಏನೇನ್ ಲಾಸಸ್ ಆಗುತ್ತೆ ಅಂತ ಹೇಳಿದ್ರೆ, ಕೊಯ್ಲ್ ಮಾಡ್ತಾರಲ್ಲ ಸರ್, ಕೊಯ್ಲ್ ಅಲ್ಲಿ ಕೆಲವು ಗ್ರೇಡಿಂಗ್ ಮಾಡ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಲಾಸಸ್ ಆಗುತ್ತೆ. ಅದ್ರ ನಂತರ ವಾಪಸ್ ಅವರು ಲೋಡಿಂಗ್ ಅಲ್ಲಿ ಕೆಲವು ಲಾಸಸ್ ಆಗುತ್ತೆ. ನೆಕ್ಸ್ಟ್ APMC ತಗೊಂಡೋಗ್ತಾರೆ ಅಲ್ಲಿ ಹೆಚ್ಚು. ಅದ್ರಲ್ಲೂ ಇನ್ನೂ ಹೇಳ್ಬೇಕಂದ್ರೆ ಎಲ್ಲಾದ್ರೂ ಪ್ರೈಸ್ ಇಲ್ಲ ಅಂತ ಹೇಳಿದ್ರೆ ಅದನ್ನ ರಸ್ತೆಗೆ ಸುರಿಯೋದು, ಈ ತರದೆಲ್ಲ ಲಾಸಸ್ ಗಳು ಆಗ್ತಾ ಇದೆ ಸರ್. ಅದನ್ನೆಲ್ಲ ನಾವು ಆಕ್ಚುಲಿ ಈ ಸಂಸ್ಕರಣೆ ಮಾಡಿದಾಗ ನಾವು ಅವಾಯ್ಡ್ ಮಾಡಬಹುದು. ನಾವೀಗ ತೋಟಗಾರಿಕೆ ಬೆಳೆಗಳು ಅಂತ ಹೇಳಿ ಬಂದಾಗ ಕೇವಲ ಹಣ್ಣು ಮಾತ್ರ ಇರಲ್ಲ, ಅಥವಾ ತರಕಾರಿ ಮಾತ್ರ ಇರಲ್ಲ, ಹೌದು, ತರಕಾರಿ ಮತ್ತೆ ಹಣ್ಣು ಎರಡನ್ನೂ ಕೂಡ ನಾವು ತೋಟಗಾರಿಕೆ ಬೆಳೆಗಳು ಅಂತ ಹೇಳಿ ಕರಿತೇವೆ. ಹೌದು ಸರ್. ಹಣ್ಣನ್ನ ಸಹಜವಾಗಿ ಸಂಸ್ಕರಣೆ ಮಾಡೋದು ಕೆಲವಷ್ಟು ಮಟ್ಟಿಗೆ ನಮ್ಮ ರೈತ ಬಂಧುವರುಗಳು ತಿಳ್ಕೊಂಡಿರ್ತಾರೆ, ಅಥವಾ ಜನಸಾಮಾನ್ಯರಿಗೂ ತಿಳಿದಿರುತ್ತೆ. ಹೌದು ಸರ್. ಇನ್ನ ತರಕಾರಿಗಳನ್ನ ಸಂಸ್ಕರಣೆ ಮಾಡೋದು ಯಾವ ರೀತಿ ಅನ್ನೋದು ಸ್ವಲ್ಪ ಗೊಂದಲದಲ್ಲಿರ್ತಾರೆ. ಹಾ ಸರ್. ಹಾಗಾಗಿ ಈ ಸಂದರ್ಭದಲ್ಲಿ ತಾವು ಹಣ್ಣು ಮತ್ತು ತರಕಾರಿಗಳನ್ನ ಯಾವ ವಿಧಾನಗಳ ಮೂಲಕ ಸಂಸ್ಕರಣೆಯನ್ನ ಮಾಡಬಹುದು ಅನ್ನೋ ವಿಚಾರವನ್ನ ತಿಳಿಸ್ಕೊಡಿ. ಹೌದು ಸರ್. ಹಣ್ಣು ಮತ್ತೆ ತರಕಾರಿಗಳನ್ನ ನಾವು ಸಂಸ್ಕರಣೆ ಮಾಡಬೇಕಾದ್ರೆ, ಈಗ ಹಣ್ಣು ಸಂಸ್ಕರಣೆ ತಮಗೆ ಗೊತ್ತಿರೋ ಹಂಗೆ ಸ್ಕ್ವಾಶ್ ಮಾಡ್ತಾರೆ, ಪಲ್ಪ್ ಮಾಡ್ತಾರೆ, ಮತ್ತೆ ಕೆಲವರು ತಿರುಳಿನ ಜೊತೆ ಸಕ್ಕರೆ ಬೆರೆಸಿ ಸಂಸ್ಕರಿಸೋದು ಈ ತರ ಎಲ್ಲ ಮಾಡ್ತಾರೆ ಸರ್. ಈಗ ತರಕಾರಿಯಲ್ಲೂ ಸಹಿತ ಕ್ಯಾನಿಂಗ್ ಅಂತ ಹೇಳಿ ಡಬ್ಬೀಕರಣ ಅಂತ ಹೇಳ್ತೀವಿ, ಆ ರೀತಿ ಎಲ್ಲ ಮಾಡ್ತೀವಿ. ತರಕಾರಿಲಿ ಏನಂತ ಹೇಳಿದ್ರೆ ಶುಷ್ಕೀಕರಣ ಅಂತ ಮಾಡಿ ಅದನ್ನ ಒಣಗಿಸಿ ಇಟ್ಕೊಳ್ಳೋದು, ಮತ್ತೆ ಟೊಮ್ಯಾಟೋನ ಎಕ್ಸಾಂಪಲ್ಗೆ ಸಾಸ್ ಮತ್ತೆ ಕೆಚಪ್ಗಳು ಆ ರೀತಿ ಮಾಡಿ ಇಟ್ಕೋಬಹುದು. ಅದೇ ರೀತಿ ನಮ್ಗೆ ಗೊತ್ತಿರೋ ಹಂಗೆ ಆಲೂಗೆಡ್ಡೆ, ಆಲೂಗೆಡ್ಡೆ ನಾವು ಇಲ್ಲಿ ಫೇಮಸ್ ಇದೀವಿ, ನಮ್ಗೆಲ್ಲರೂ ಗೊತ್ತಿರೋ ಹಂಗೆ ಅಲ್ಲಿ ಚಿಪ್ಸ್ ಮಾಡಬಹುದು, ಮತ್ತೆ ಸ್ಟಾರ್ಚ್ ತರ ಮಾಡಿಬಿಟ್ಟು ಎಲ್ಲ ಇಟ್ಕೊಳ್ಳಕ್ಕೆ ಅವಕಾಶ ಇದೆ ಸರ್. ಅದರಲ್ಲಿ ನಾವೀಗ ಸಂಸ್ಕರಣೆಯಲ್ಲಿ ಸರ್, ಈಗ ಶುಷ್ಕೀಕರಣ ಅಂತ ಹೇಳ್ತೀವಿ, ಶುಷ್ಕೀಕರಣನ ನಾವು ನೆರಳಲ್ಲಿಯೂ ಸಂಸ್ಕರಣೆ ಮಾಡಬಹುದು, ಸೋಲಾರ್ ಡ್ರೈಯರ್ ನ ಯೂಸ್ ಮಾಡಿಬಿಟ್ಟು ಮಾಡಬಹುದು. ಅದೇ ರೀತಿ ಹೇಳ್ಬೇಕಂತ ಹೇಳಿದ್ರೆ ವ್ಯಾಕ್ಯೂಮ್ ಡ್ರೈಯಿಂಗ್ ಅಂತ ಹೇಳಿ ಮಾಡಿ ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿಬಿಟ್ಟು ಅದನ್ನು ಸಹಿತ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಸರ್. ಎಕ್ಸಾಂಪಲ್ ಬೆಳ್ಳುಳ್ಳಿನ ವ್ಯಾಕ್ಯೂಮ್ ಡ್ರೈ ಮಾಡಿಬಿಟ್ಟು ಡಬ್ಬಿ ಮಾಡಿ ಅದು ಒಂಥರ ಸ್ನಾಕ್ಸ್ ತರ ಬಳಸ್ತಾ ಇದ್ದಾರೆ ಸರ್. ಅದೇ ರೀತಿ ಬೆಂಡೆ ಕಾಯಿ ಈ ರೀತಿ ಎಲ್ಲಾ ಒಂದು ಈ ತರಕಾರಿಗಳನ್ನ ವ್ಯಾಕ್ಯೂಮ್ ಡ್ರೈ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನು ಆಕ್ಚುಲಿ ಆಫ್ ಸೀಸನ್ ಅನ್ನೋದಕ್ಕಿಂತ ನಮಗೆ ಗೊತ್ತಿರೋಂಗೆ ತರಕಾರಿಗಳು ಹೈಲಿ ಪೆರಿಷಬಲ್ ಅಂತ ಹೇಳಿದ್ರೆ ತೇವಾಂಶ ಜಾಸ್ತಿ ಇರೋದ್ರಿಂದ ಬೇಗ ಕೊಳೆಯುತ್ತೆ ಸರ್. ಅಂತದ್ನ ನಾವು ಆ ಒಂದು ಲಾಸಸ್ ನ ಅವಾಯ್ಡ್ ಮಾಡೋಕ್ಕೋಸ್ಕರ ಈ ರೀತಿ ಮಾಡಿದ್ರೆ ರೈತರಿಗೆ ಒಳ್ಳೆ ಆದಾಯದ ಜೊತೆಗೆ ಲಾಸಸ್ ನ ನಾವು ಅವಾಯ್ಡ್ ಮಾಡಬಹುದು. ಹಣ್ಣು ಮತ್ತು ತರಕಾರಿಗಳನ್ನ ಈ ರೀತಿಯಾಗಿ ನಾವು ಸಂಸ್ಕರಿಸುವ ಮೂಲಕ ಹೌದು ಸರ್ ಬಳಕೆನೆ ಮಾಡಬಹುದು. ಮತ್ತೆ ಇನ್ನು ತಮ್ಗೆ ಗೊತ್ತಿರೋಂಗೆ ಡಬ್ಬೀಕರಣ ಅಂತ ಹೇಳ್ತೀವಿ, ಅಂದ್ರೆ ಕ್ಯಾನಿಂಗ್ ಅಂತ ಹೇಳ್ತೀವಿ. ಕ್ಯಾನಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು 30-35% ಅಷ್ಟು ಸಕ್ಕರೆ ಪಾಕದಲ್ಲಿ ಹಾಕ್ಬಿಟ್ಟು ತರಕಾರಿಗಳಾದ್ರೆ 2% ಉಪ್ಪಿನ ದ್ರಾವಣವನ್ನ ಮಾಡಿ ನಿರ್ದಿಷ್ಟವಾದ ಉಷ್ಣಾಂಶತೆಯಲ್ಲಿ ಅದನ್ನ ಆಕ್ಚುಲಿ ನಾವು ಕುದಿಯೋ ನೀರಿನಲ್ಲಿ ಬೇಯಿಸಿ ಅದನ್ನ ನಾವು ಕ್ಯಾನಿಂಗ್ ಮಾಡಿ ಬಳಸಲಿಕ್ಕೆ ಅವಕಾಶ ಇದೆ ಸರ್. ನೆಕ್ಸ್ಟ್ ನಾವು ಪಾನೀಯಗಳನ್ನ ಸಹಿತ ಮಾಡಿ, ಅಂದ್ರೆ ಈ ಹಣ್ಣುಗಳಲ್ಲಿ ಜ್ಯೂಸ್ ಟೈಪ್ ಮಾಡಿ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಜಾಮ್ ಜೆಲ್ಲಿ ಅದನ್ನು ಮಾಡ್ಲಿಕ್ಕೆ ಅವಕಾಶ ಇದೆ ಸರ್. ಇನ್ನು ತರಕಾರಿಲಿ ಹೇಳ್ಬೇಕಂದ್ರೆ ಉಪ್ಪಿನಕಾಯಿಗಳನ್ನ ಹಾಕಿ ಇಟ್ಕೋಬಿಡ್ಬೋದು, ಅದರಿಂದನೂ ಆಕ್ಚುಲಿ ತರಕಾರಿಯನ್ನ ನಾವು ಲಾಂಗ್ ಟೈಮ್ಗೆ ಯೂಸ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಈ ರೀತಿಯಾಗಿ ನಾವು ಹಣ್ಣು ಮತ್ತು ತರಕಾರಿಗಳನ್ನ ಸಂಸ್ಕರಣೆ ಮಾಡಿ ಇಟ್ಕೊಳ್ಳಬಹುದು, ಬಳಸಲಬಹುದು. ಹೌದು ಸರ್. ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿದ ಅದರಲ್ಲಿ ಮಾರಾಟವನ್ನು ಕೂಡ ಮಾಡಲಿಕ್ಕೆ ಅವಕಾಶಗಳಿದೆ ಸರ್. ಇನ್ನು ಎಲ್ಲರನ್ನೂ ಕಾಡ್ತಕ್ಕಂತಹ ಪ್ರಶ್ನೆ ಏನು ಅಂತಂದ್ರೆ, ಸಂಸ್ಕರಣೆ ಮಾತ್ರ ಅಲ್ಲ ಸಾಕಷ್ಟು ಬೆಳೆಗಳಲ್ಲಿ ಮೌಲ್ಯವರ್ಧನೆ ಕೂಡ ಮಾಡ್ತಿದ್ದಾರೆ. ಹೌದು. ಈ ರೀತಿಯಾಗಿ ನಾವು ತೋಟಗಾರಿಕಾ ಬೆಳೆಗಳಲ್ಲೂ ಕೂಡ ಮೌಲ್ಯವರ್ಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ? ಮಾಡೋದಾದ್ರೆ ಯಾವೆಲ್ಲ ಬೆಳೆಗಳನ್ನ ನಾವು ಮೌಲ್ಯವರ್ಧನೆ ಮಾಡಿ ಮಾರಾಟವನ್ನ ಮಾಡಬಹುದು ಅಥವಾ ತಯಾರು ಮಾಡಿ ಇಟ್ಕೊಳ್ಬಹುದು ಅಂತ ಹೇಳ್ತೀರಿ? ಈಗ ತರಕಾರಿಗಳಲ್ಲಾದ್ರೆ ಟೊಮ್ಯಾಟೋದಲ್ಲಿ ಸರ್ ನಾವು ತೋಟಗಾರಿಕಾ ಬೆಳೆಗಳಲ್ಲಿ ಸಾಸ್ ಮಾಡಬಹುದು, ಕೆಚಪ್ ಮಾಡಬಹುದು, ಪೇಸ್ಟ್ ಮಾಡಬಹುದು, ರಸ, ಸೂಪ್, ಜಾಮ್, ಚಟ್ನಿ, ಉಪ್ಪಿನಕಾಯಿ ಮಾಡಿ ಇಟ್ಕೋಬಹುದು. ಅದೇ ರೀತಿ ಬೆಂಡೆಕಾಯಿ ನಾನು ಹೇಳಿದಾಗೆ ಒಣಗಿಸದ ತುಂಡು ಮಾಡಿ ಇಟ್ಕೋಬಹುದು, ಸೌತೆಕಾಯಿಯಲ್ಲಿ ಉಪ್ಪಿನಕಾಯಿ ಮಾಡಬಹುದು, ಕ್ಯಾರೆಟಲ್ಲಿ ಉಪ್ಪಿನಕಾಯಿ ಹಲ್ವಾ ಒಣಗಿಸಿದ ತುಂಡುಗಳನ್ನು ಮಾಡಿ ಇಡಬಹುದು, ಹಸಿಮೆಣಸಿನಕಾಯಿಯಲ್ಲಿ ಉಪ್ಪಿನಕಾಯಿ ಮತ್ತು ಚಟ್ನಿ ಮಾಡಬಹುದು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಸೋಯಾ ಸಾಸ್, ಚಿಲ್ಲಿ ಸಾಸ್ ಅಂತ ಹೇಳಿ ತಗೊಳ್ತೀವಿ ಮಾರ್ಕೆಟಲ್ಲಿ, ಆ ರೀತಿ ನಾವು ಮಾಡಿ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ. ಬೀಟ್ರೂಟಲ್ಲಿ ಉಪ್ಪಿನಕಾಯಿ ಮಾಡಬಹುದು, ಹಾಗಲಕಾಯಿಲಿ ಉಪ್ಪಿನಕಾಯಿ ಮತ್ತೆ ಡ್ರೈಡ್ ಅಂದ್ರೆ ಒಣಗಿಸಿದ ತುಂಡುಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಈರುಳ್ಳಿಯಲ್ಲಿ ಒಣಗಿದ ಅಂದ್ರೆ ಈರುಳ್ಳಿ ಪೀಸಸ್ ಅಂತ ಸಿಗುತ್ತೆ, ಮತ್ತೆ ಆನಿಯನ್ ಪೌಡರ್ ಅಂತ ಅಂದ್ರೆ ಈರುಳ್ಳಿ ಪೌಡರ್ಗಳು ಸಹಿತ ಸಿಗುತ್ತೆ, ಉಪ್ಪಿನಕಾಯಿ ಮಾಡಲಿಕ್ಕೆ ಅವಕಾಶ ಇದೆ ಸರ್. ಆಲೂಗೆಡ್ಡೆಯಲ್ಲಿ ನಾವು ಗೊತ್ತಿರಂಗೆ ಚಿಪ್ಸ್, ಹಪ್ಪಳ, ಸ್ಟಾರ್ಚ್ ಮಾಡ್ಲಿಕ್ಕೆ ಅವಕಾಶ ಇದೆ. ಕಲ್ಲಂಗಡಿಯಲ್ಲಿ ರಸ ಮತ್ತೆ ಸ್ಕ್ವಾಶ್ ಮಾಡಿಟ್ಕೋಬಹುದು, ಕರ್ಬೂಜದಲ್ಲಿ ರಸ ಮತ್ತೆ ಸ್ಕ್ವಾಶ್ ಮಾಡಿಟ್ಕೋಬಹುದು, ಹೂಕೋಸಲ್ಲಿ ಉಪ್ಪಿನಕಾಯಿ ಮತ್ತೆ ಒಣಗಿಸಿದ ತುಂಡುಗಳನ್ನ ಮಾಡಿಟ್ಕೋಬಹುದು, ಎಲೆಕೋಸಲ್ಲಿ ಉಪ್ಪಿನಕಾಯಿ ಮತ್ತೆ ಒಣಗಿಸಿದ ತುಂಡುಗಳನ್ನ ನಾವು ಇಟ್ಕೋಬಹುದು ಸರ್. ಬಟಾಣಿಲಿ ಒಣಗಿದ ಬಟಾಣಿ, ಉಪ್ಪಿನಕಾಯಿ ಮತ್ತೆ ಡಬ್ಬೀಕರಿಸಿದ ಬಟಾಣಿಯನ್ನ ಮಾಡ್ಲಿಕ್ಕೆ ಅಂದ್ರೆ ಕ್ಯಾನಿಂಗ್ ಬಟಾಣಿಯನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್. ಮೂಲಂಗಿಯಲ್ಲಿ ಉಪ್ಪಿನಕಾಯಿ ಮಾಡ್ಕೊಳ್ಬಹುದು, ಬೂದು ಕುಂಬಳದಲ್ಲಿ ಕ್ಯಾಂಡಿ ಅಂದ್ರೆ ನಮಗೆ ಗೊತ್ತಿದೆ ಆಗ್ರಾ ಪೇಟಾ ಅಂತ ಹೇಳ್ತಾರೆ, ಅದನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್. ಈಗ ಹಣ್ಣುಗಳಿಗೆ ಹೇಳ್ತಾ ಹೋಗ್ಬೇಕಂತ ಹೇಳಿದ್ರೆ ಮಾವಲ್ಲಿ ಸರ್ ಹಣ್ಣಿನ ರಸ, ಶರ್ಬತ್, ಸ್ಕ್ವಾಶ್, ಜಾಮು, ಉಪ್ಪಿನಕಾಯಿ, ಚಟ್ನಿ, ಗುಲಂಬ, ಮಾವಿಂದು, ಹಣ್ಣಿನ ವಡೆ, ಡಬ್ಬಿ ಕರ್ಸಿದ ತಿರುಳು, ಟಾಫಿ ಇಂಥದ್ನೆಲ್ಲ ಮಾಡ್ಕೋಬಹುದು. ಪೇರ್ಲದಲ್ಲಿ ಜಲ್ಲಿ ಮತ್ತೆ ಚೀಸ್, ಹಣ್ಣಿನ ರಸ, ನೆಕ್ಟರ್ ಎಲ್ಲ ಮಾಡ್ಬೋದು. ದಾಳಿಂಬೆಯಲ್ಲಿ ಹಣ್ಣಿನ ರಸ, ಸ್ಕ್ವಾಶ್ ಸಿರಪ್ ಮಾಡ್ಬೋದು. ದ್ರಾಕ್ಷಿಯಲ್ಲಿ ರಸ ಮತ್ತೆ ಒಣದ್ರಾಕ್ಷಿ ಮತ್ತೆ ವೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅನಾನಸ್ ಅಲ್ಲಿ ರಸ, ಸ್ಕ್ವಾಶ್ ಸಿರಪ್, ಡಬ್ಬಿಕರ್ಸ ತುಂಡು ಮತ್ತೆ ಜಾಮ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್. ಪಪ್ಪಾಯಲ್ಲಿ ಕ್ಯಾಂಡಿ ಮತ್ತೆ ಜಾಮು, ನೆಕ್ಟರ್ ಸಿರಪ್, ಟ್ಯೂಟಿ ಫ್ರೂಟಿ ಅಂತ ಮಾಡ್ತಾರೆ ಸರ್ ಕಾಯಿ ಪಪ್ಪಾಯಲ್ಲಿ, ತಮಗೆ ಗೊತ್ತಿರಬಹುದು ಐಸ್ ಕ್ರೀಮ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ, ಅದನ್ನೆಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆ. ಬಾಳೆಹಣ್ಣಲ್ಲಿ ನಮಗೆ ಚಿಪ್ಸ್ ಮತ್ತೆ ಒಣಗಿಸಿದ ತುಂಡು ಮತ್ತೆ ರಸ ಮಾಡ್ಲಿಕ್ಕೆ ಅವಕಾಶ ಇದೆ. ಹಲಸು, ಚಿಪ್ಸ್, ಹಪ್ಪಳ, ಉಪ್ಪಿನಕಾಯಿ ಪಲ್ಪ್ ಎಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆ ಸರ್. ಇನ್ನು ಗೋಡಂಬಿಯಲ್ಲಿ ಫೆನ್ನಿ ಮತ್ತೆ ಸ್ಕ್ವಾಶ್ ಸಿರಪ್, ನಮ್ಮಲ್ಲಿ ಏನ್ ಬೆಳೀತಾರೆ ಅದ್ರ ಬಗ್ಗೆ ನಾನು ಜಾಸ್ತಿ ಒತ್ತು ತಮಗೆ ಕೊಡ್ತಾ ಇದ್ದೀನಿ ಸರ್, ಅಷ್ಟು ನಮಗೆ ಅವಕಾಶ ಇದೆ. ಈ ರೀತಿಯಾಗಿ ನಮ್ಮ ತೋಟಗಾರಿಕೆ ಹಣ್ಣು ಮತ್ತು ತರಕಾರಿ ಬೆಳೆಗಳನ್ನ ಸಂಸ್ಕರಣೆ ಮಾಡಿದ ನಂತರ ಅವನ್ನ ಮೌಲ್ಯವರ್ಧನೆ ಮಾಡಿ ಬಳಸಬಹುದು ಅಂತ ಹೇಳಿದ್ರಿ. ಹೌದು ಸರ್. ಈಗ ಸಹಜವಾಗಿ ನಾವು ಯಾವುದೇ ಒಂದು ಉತ್ಪನ್ನ ಅಥವಾ ವಸ್ತು ವಿಚಾರ ಅಂತೇಳಿ ಹೊರಟಾಗ ಕೇವಲ ಒಂದೇ ಹಂತ ಇರೋದಿಲ್ಲ, ಎರಡು ಅಥವಾ ಮೂರ್ನಾಲ್ಕು ಹಂತಗಳನ್ನ ನಾವು ಗಮನಿಸ್ತೇವೆ. ಹಾಗೆ ಸಂಸ್ಕರಣೆ ವಿಚಾರಕ್ಕೆ ಅಂತೇಳಿ ಬಂದಾಗ ಎರಡು ರೀತಿಯ ಸಂಸ್ಕರಣೆಗಳನ್ನ ಕಾಣ್ತೇವೆ ಅನ್ನೋ ವಿಚಾರವನ್ನ ತಿಳಿಸಿದ್ರಿ. ಪ್ರಾಥಮಿಕ ಸಂಸ್ಕರಣೆ ಅಂತಂದ್ರೆ ಏನು, ಇದನ್ನ ಯಾತಕ್ಕೋಸ್ಕರ ಮಾಡಬೇಕು, ಇದನ್ನ ಮಾಡೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ ಸರ್? ಪ್ರಾಥಮಿಕ ಸಂಸ್ಕರಣೆ ಅಂತ ಹೇಳಿದ್ರೆ ಸರ್, ಕೊಯ್ಲು ಮಾಡಿದ ನಂತರ ರೈತರು ತಮ್ಮ ಹಂತದಲ್ಲೇ ಕೈಗೊಳ್ಳುವಂತ ಆಕ್ಟಿವಿಟಿನ ನಾವು ಪ್ರಾಥಮಿಕ ಸಂಸ್ಕರಣೆ ಅಂತ ಹೇಳ್ತೀವಿ ಸರ್. ಇದರಲ್ಲಿ ಏನೇನ್ ಬರುತ್ತೆ ಅಂತ ಹೇಳಿದ್ರೆ, ಕೊಯ್ಲು ಮಾಡಿದ್ಮೇಲೆ ಅದನ್ನ ವಾಶ್ ಮಾಡೋದು, ಪ್ರೀ ಕೂಲಿಂಗ್ ಮಾಡೋದು, ವಿಭಜನೆ ಮಾಡೋದು, ಪ್ಯಾಕಿಂಗ್ ಮಾಡೋದು, ಶೇಖರಣೆ ಮಾಡೋದು, ಇದೆಲ್ಲ ಆಕ್ಚುಲಿ ರೈತರ ಹಂತದಲ್ಲೇ ಆಗುವಂತದನ್ನ ನಾವು ಪ್ರಾಥಮಿಕ ಸಂಸ್ಕರಣೆ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾವೀಗ ಹೇಳ್ಬೇಕಂತ ಹೇಳಿದ್ರೆ, ಈಗ ಟೊಮ್ಯಾಟೋನೇ ತಗೊಂಡ್ರೆ ಹಾರ್ವೆಸ್ಟ್ ಮಾಡಿಬಿಟ್ಟು ತಗೊಂಡೋಗಿ, ಅಂದ್ರೆ ಕೊಯ್ಲು ಮಾಡಿದ್ಮೇಲೆ ತಗೊಂಡೋಗ್ಬಿಟ್ಟು ಅದನ್ನ ವಾಶ್ ಮಾಡಿಸಿ ರಾಸಾಯನಿಕಗಳನ್ನೆಲ್ಲ ತೆಗೆದು ಅದ್ರ ನಂತರ ಅದನ್ನ ಸೈಜ್ ವೈಸ್ ಗ್ರೇಡ್ ಮಾಡಿ ನೆಕ್ಸ್ಟ್ ಪ್ಯಾಕಿಂಗ್ ಮಾಡಿ ಕೊಟ್ರೆ ಅದಕ್ಕೊಂದು ಒಳ್ಳೆ ಬೆಲೆ ಸಿಗುತ್ತೆ. ನಾವು ಏಕಾಏಕಿ ಎಲ್ಲಾ ಟೊಮ್ಯಾಟೋನ ಒಂದೇ ರೀತಿ ಹಾಕಿ ಕಳಿಸಿದ್ರೆ ಒಂದೇ ಪ್ರೈಸ್ ನಮಗೆ ಸಿಗುತ್ತೆ. ಸೊ ಈ ರೀತಿ ನಾವು ಪ್ರಾಥಮಿಕ ಸಂಸ್ಕರಣೆ ಮಾಡೋದ್ರಿಂದ ರೈತರ ಆದಾಯವನ್ನ ಹೆಚ್ಚಿಸಬಹುದು. ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಎಕ್ಸಾಂಪಲ್ ಏನ್ ಹೇಳ್ಬಹುದು ಅಂತ ಹೇಳಿದ್ರೆ, ನಾವು ಎಕ್ಸಾಮ್ಗೆ ಚೆನ್ನಾಗಿ ಓದ್ಬಿಡ್ತೀವಿ ಬಟ್ ಎಲ್ಲಿ ಫೇಲ್ಯೂರ್ ಆಗ್ತೀವಿ ಅಂತ ಹೇಳಿದ್ರೆ, ಎಕ್ಸಾಮ್ ಅಲ್ಲಿ ಹೋಗ್ಬಿಟ್ಟು ನಾವು ಬರಿಬೇಕಾದ್ರೆ ಫೇಲ್ ಆಗ್ತಾ ಇದೀವಿ. ಅದೇ ರೀತಿ ಆಗ್ತಾ ಇರೋದು ಇಲ್ಲಿ. ಇಲ್ಲೇನಾಗುತ್ತೆ ಅಂದ್ರೆ, ರೈತರು ಎಲ್ಲಾ ಆಕ್ಟಿವಿಟಿನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಬಿತ್ತನೆಯಿಂದ ಹಿಡಿದು ಕಟಾವಿನವರೆಗೂ 100% ಇನ್ವಾಲ್ವ್ಮೆಂಟ್ ಮಾಡಿ ಎಲ್ಲಾ ಕೆಲಸಗಳನ್ನ ಸಂಪೂರ್ಣವಾಗಿ ಮಾಡ್ತಾರೆ. ಬಟ್ ಮಾರ್ಕೆಟಿಂಗ್ ಮಾಡಬೇಕಾದ್ರೆ ಸುಮ್ನೆ ತುಂಬಿ ಕಳಿಸೋದ್ರಿಂದ ಅವರಿಗೆ ಸ್ವಲ್ಪ ಆದಾಯ ನಷ್ಟ ಆಗ್ತಾ ಇದೆ. ಅದರಿಂದಾಗಿ ಪ್ರಾಥಮಿಕ ಸಂಸ್ಕರಣೆಯನ್ನ ನಾವು ಮಾಡಬಹುದು ಅಂತ ಹೇಳಿ ನಮ್ಮ ರೈತ ಬಂಧುವರು ಗಮನಿಸಿಕೊಳ್ಬೇಕು. ತಮ್ಮ ಮಟ್ಟದಲ್ಲೇ ಸಂಸ್ಕರಣೆ ಮಾಡ್ತಕ್ಕಂತಹ ವಿಧಾನಗಳನ್ನ ಪ್ರಾಥಮಿಕ ಸಂಸ್ಕರಣೆ ಅಂತ ಹೇಳಿ ಕರಿಬಹುದು. ಅಂತಂದ್ರೆ ನಾವ್ ಏನ್ ಕಟಾವು ಮಾಡ್ತೇವೆ, ಕಟಾವು ಮಾಡಿದ ನಂತರ ಅದನ್ನ ಸ್ವಚ್ಛವಾಗಿ ತೊಳೆದು ಆನಂತರ ಅದನ್ನ ಗ್ರೇಡಿಂಗ್ ಮಾಡಿ ಆನಂತರ ಅದನ್ನ ಉತ್ತಮವಾಗಿ ಅವರ ಮಟ್ಟದಲ್ಲೇ ಪ್ಯಾಕಿಂಗ್ ಮಾಡಂತಹ ಹಂತಗಳನ್ನ. ಹೌದು ಸರ್. ಅದಕ್ಕೆ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ, ಈಗ ನಾವು ನಮ್ಮಲ್ಲೇ ಈಗ ಹಾಸನ್ಗೆ ಕಂಪೇರ್ ಮಾಡಿದಾಗ, ನಾವು ಹಾಸನಲ್ಲಿ ಬೆಳೀತಿರುವಂತ ಬೆಳೆಗಳಲ್ಲಿ ಕಾಳುಮೆಣಸು, ಅದರಲ್ಲಿ ನಾವು ಕಾಳುಮೆಣಸನ್ನ ಅದನ್ನು ಕೊಯ್ದು ಬೇರ್ಪಡಿಸೋದು, ಅದರದ ಏನಿದೆ ಅದೇ ಸ್ಟಾಕ್ ಅದರಿಂದ ಬೇರ್ಪಡಿಸೋದ್ರಿಂದ ಹಿಡಿದು ಒಣಗಿಸಿ ಪ್ಯಾಕಿಂಗ್ ಮಾಡ್ತೀವಿ, ಗ್ರೇಡಿಂಗ್ ಮಾಡಿ. ಇನ್ನು ಕೆಲವರು ಏನ್ ಮಾಡ್ತಾರೆ, ಅದನ್ನ ವೈಟ್ ಪೇಪರ್ ಮಾಡಿಬಿಟ್ಟು ಪೌಡರ್, ಅದು ಪ್ರಾಥಮಿಕ ಸಂಸ್ಕರಣೆಗೆ ಆಗತ್ತೆ. ಅಡಿಕೆ ಕೊಯ್ಲು ಮಾಡಿದ್ಮೇಲೆ ಅದನ್ನ ಸಿಪ್ಪೆ ತೆಗೆದು ಅದನ್ನ ಬೇಯಿಸಿ ಒಣಗಿಸೋದು, ಅದು ಸಹಿತ ಪ್ರಾಥಮಿಕ ಸಂಸ್ಕರಣೆಗೆ ಬರುತ್ತೆ. ಇನ್ನು ಯಾವೆಲ್ಲ ಬೆಳೆಗಳಲ್ಲಿ ನಾವು ಪ್ರಾಥಮಿಕ ಹಂತವನ್ನು ನೋಡಬಹುದು ಅಂತ ಹೇಳ್ತಾರೆ? ಅದೇ ಸರ್, ತೆಂಗು, ಅಡಿಕೆ, ಕಾಳುಮೆಣಸು, ಟೊಮ್ಯಾಟೊ ಎಲ್ಲಾ ಬೆಳೆಗಳನ್ನು ನಾವು ಆಕ್ಚುಲಿ ಪ್ರಾಥಮಿಕ ಸಂಸ್ಕರಣೆಯನ್ನ ಮಾಡಿದ್ರೆ ಒಳ್ಳೇದು ಸರ್. ಈಗ ಶುಂಠಿ ವಾಷಿಂಗ್ ಅಂದ್ರೆ ತೊಳಿತೀವಲ್ಲ, ಅದು ಸಹಿತ ಪ್ರಾಥಮಿಕ ಸಂಸ್ಕರಣೆಯಲ್ಲೇ ಬರುತ್ತೆ. ತಾವು ಶುಂಠಿ ಅಂತ ಹೇಳಿದ ತಕ್ಷಣ ನಮ್ಮ ರೈತ ಬಂದವರು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ, ಹಣದ ತುರ್ತ ಇರುತ್ತೆ ಅನ್ನೋ ಉದ್ದೇಶಕ್ಕಾಗಿ ಯಾರೋ ಒಬ್ರು ದಲ್ಲಾಳಿ ಬರ್ತಾರೆ, ಕಿತ್ಬಿಟ್ಟು ಹಾಗೆ ಕೊಟ್ಟು ಕಳ್ಸಿಬಿಡ್ತಾರೆ. ಇತ್ತೀಚಿನ ದಿನಗಳು ಸ್ವಲ್ಪ ಅದು ವ್ಯಾಪಕವಾಗಿ ಆಗ್ತಾ ಇದೆ. ಏನು ಅಂತಂದ್ರೆ, ಜಿಂಜರ್ ನ ವಾಷಿಂಗ್ ಸೆಂಟರ್ ಗೆ ಕಳಿಸಿ ಅಲ್ಲಿ ವಾಶ್ ಮಾಡಿ ಆನಂತರ ಮಾರಾಟವನ್ನ ಮಾಡಿ ಆನಂತರ ಹಣವನ್ನ ಪಡ್ಕೊಳ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತದೆ. ಹಾಗಾಗಿ ಪ್ರಾಥಮಿಕ ಸಂಸ್ಕರಣೆ ಅಂತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತದೆ ರೈತರ ಹಂತದಲ್ಲಿ. ಹೌದು ಸರ್. ಇನ್ನು ದ್ವಿತೀಯ ಹಂತದ ಸಂಸ್ಕರಣೆ ಅಂತಂದ್ರೆ ಏನು ಮೇಡಮ್? ಈಗ ಪ್ರಾಥಮಿಕ ಸಂಸ್ಕರಣೆಯಿಂದ ಬಂದಂತ ಕಚ್ಚಾ ಪದಾರ್ಥಗಳನ್ನ ನಾವು ಬಳಸ್ಕೊಂಡ್ಬಿಟ್ಟು ಸಂಸ್ಕರಿತ ಉತ್ಪನ್ನಗಳನ್ನ ನಾವು ತಯಾರಿಸ್ತೀವಿ, ಅದನ್ನ ನಾವು ದ್ವಿತೀಯ ಸಂಸ್ಕರಣೆ ಅಂತ ಹೇಳ್ತೀವಿ ಸರ್. ಈಗ ಅದನ್ನ ಕೈಗಾರಿಕಾ ಮಟ್ಟದಲ್ಲಿ ಕೈಗೊಳ್ಳುವಂತದ್ದೇ ಆಗಿರುತ್ತೆ ಸರ್. ಎಕ್ಸಾಂಪಲ್ಗೆ ಮಾವನ್ನ ಜ್ಯೂಸ್ ಮಾಡಿ ಉಪ್ಪಿನಕಾಯಿ ಮಾಡಿ ಅದೆಲ್ಲ ಮಾಡೋದು, ನೆಲ್ಲಿಕಾಯಿನ ಕ್ಯಾಂಡಿ ಮಾಡ್ತೀವಿ, ಟೊಮ್ಯಾಟೋನ ಕೆಚಪ್ ಸಾಸ್ ಮಾಡೋದು, ಅದ್ರ ನಂತರ ಆಲೂಗೆಡ್ಡೆನ ಚಿಪ್ಸ್ ಮಾಡೋದು, ಇದೆಲ್ಲ ಆಕ್ಚುಲಿ ನಮ್ಗೆ ದ್ವಿತೀಯ ಸಂಸ್ಕರಣೆಯಲ್ಲಿ ಬರುತ್ತೆ ಸರ್. ಪೇರ್ಲೆಯಲ್ಲಿ ಜೆಲ್ಲಿ ಮಾಡಬಹುದು, ಬಾಳೆಯಲ್ಲಿ ಚಿಪ್ಸ್ ಮಾಡಬಹುದು, ಹಲಸಿನ ಹಣ್ಣನ್ನ ಚಿಪ್ಸ್, ಜ್ಯೂಸು, ಹಪ್ಪಳ, ಜಾಮ್ ಮಾಡೋದು. ಕೆಲವೇನಂತ ಹೇಳಿದ್ರೆ, ಈ ಕೋಲ್ಡ್ ಸ್ಟೋರೇಜ್ ಎಲ್ಲ ಅವಶ್ಯಕತೆಗಳ ಇರುತ್ತೆ ಸರ್, ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ಈಗ ಹಲಸಿಂದು ಒಂದು ತೊಳೆ ತೆಗೆದ್ಬಿಟ್ಟು ಅದನ್ನ ಸ್ಟೋರೇಜ್ ಅನ್ನ ಇಯರ್ ರೌಂಡ್ ಮಾಡ್ಬೇಕು ಅಂತ ಹೇಳಿದ್ರೆ ಕೋಲ್ಡ್ ಸ್ಟೋರೇಜ್ ಅವಶ್ಯಕತೆ ಇರುತ್ತೆ. ಅದೇ ರೀತಿ ಇದನ್ನೆಲ್ಲ ಆಕ್ಚುಲಿ ಐಸ್ ಕ್ರೀಮ್ ಇಂಡಸ್ಟ್ರೀಸ್ ಅಲ್ಲೆಲ್ಲ ತುಂಬಾ ಡಿಮ್ಯಾಂಡ್ ಇದೆ ಸರ್, ಈ ಪಲ್ಪ್ ನ ಅವರು ಕೇಳ್ತಾ ಇದಾರೆ. ಈಗ ಹಾಗಾಗಿ ನಮಗೆ ಈ ಪ್ರಾಡ್ಯೂಸ್ಗಳನ್ನೆಲ್ಲ ಈಗ ಸೇವ್ ಮಾಡಿಬಿಟ್ಟು ಪಲ್ಪ್ ರೂಪದಲ್ಲಿ ಕನ್ವರ್ಟ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಯಾವ್ದಾದ್ರು ಇಂಡಸ್ಟ್ರಿಗಳಿಗೆ ನಾವು ಅದಕ್ಕೆ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ ಸರ್. ಈ ರೀತಿ ಮಾಡ್ತಕ್ಕಂಥದ್ದು ದ್ವಿತೀಯ ಹಂತದ ಸಂಸ್ಕರಣೆ ಅಂತ ಹೇಳ್ತೀರಿ. ಈಗ ನಮ್ಮ ರೈತ ಬಂಧವರಿಗೆ ಒಂದು ಯೋಚನೆ ಬಂದಿರುತ್ತೆ, ಹೌದು ನಾವು ಇಷ್ಟು ದಿನಗಳ ಕಾಲ ಯಾಕೆ ಈ ರೀತಿ ಮಾಡಲಿಲ್ಲ, ನೇರವಾಗಿ ಹಣದ ಅಗತ್ಯತೆ ಇತ್ತು ಹಾಗಾಗಿ ತುರ್ತಾಗಿ ಕೊಟ್ಬಿಟ್ವಿ, ಸ್ವಲ್ಪ ಯೋಚನೆ ಮಾಡಿ ಸಂಸ್ಕರಣೆ ಮಾಡಿದ್ದಿದ್ರೆ ಸ್ವಲ್ಪ ಬೆಲೆ ಹೆಚ್ಚು ಸಿಕ್ತಿತ್ತೇನೋ ಅನ್ನೋ ಯೋಚನೆ ಬರ್ತಾ ಇರುತ್ತೆ. ಹಾಗಾಗಿ ಈಗ ನಮ್ಮ ಮಟ್ಟದಲ್ಲಿ ಒಂದು ವಿಚಾರ ಏನು ಅಂತಂದ್ರೆ, ನಮ್ಮ ಜಿಲ್ಲೆನಲ್ಲಿ ಸಾಕಷ್ಟು ಹಣ್ಣು ಮತ್ತು ತರಕಾರಿ ಬೆಳೆಗಳನ್ನ ಬೆಳಿತೇವೆ. ಹೌದು ಸರ್. ಬಹುತೇಕ ನಮ್ಮ ರಾಜ್ಯದಲ್ಲಿ ತರಕಾರಿಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಹಾಸನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹೌದು ಸರ್. ಈ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಯಾವೆಲ್ಲ ಬೆಳೆಗಳು ಸಂಸ್ಕರಣೆಗೆ ಯೋಗ್ಯವಾಗಿದೆ ಅಂತ ಹೇಳ್ತೀರಿ ಸರ್? ಇಲ್ಲಿ ಹಾಸನಲ್ಲಿ ಬೆಳೆಯುವ ಬೆಳೆಯಲ್ಲಿ ಆಲೂಗೆಡ್ಡೆ ಸರ್ ಮೇಜರ್, ಅದು ಸಂಸ್ಕರಣೆಗೆ ಯೋಗ್ಯವಾಗಿದೆ. ತೆಂಗು ಬೆಳೆನ ಬೆಳಿತೀವಿ ನಾವು, ಮೇಜರ್ ಏರಿಯಾ ಅದೇ ಇದೆ. ತೆಂಗಲ್ಲೂ ಸಂಸ್ಕರಣೆ ಮಾಡ್ಬೋದು. ತೆಂಗು ಅಲ್ಲಿ ಸಂಸ್ಕರಣೆ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಡೆಸಿಕೇಟೆಡ್ ಕೊಕೊನಟ್ ಅಂತ ಹೇಳ್ತೀವಿ. ಮತ್ತೆ ಆ ತೆಂಗನ್ನು ನಾವು ತುರಿದು ಪ್ಯಾಕ್ ಮಾಡಿಬಿಟ್ಟು ಈ ನಮ್ಮ ಈ ಮಾಲ್ಸ್ಗಳಲ್ಲೆಲ್ಲ, ಈಗ ನಮ್ಗೆ ಗೊತ್ತಿರೋ ಬೆಂಗಳೂರು ಅಂತ ಲೈಫ್ ಇದರಲ್ಲಿ ಯಾರು ಕಾಯಿ ತಗೊಂಡೋಗಿ ತುರಿಯೋಕೆ ರೆಡಿ ಇರಲ್ಲ. ಅದನ್ನು ನಾವು ತುರಿದ ಕಾಯಿಯನ್ನು ಮಾಡಿ ಪ್ಯಾಕಿಂಗ್ ಮಾಡಿದರೆ ಅದನ್ನು ಸ್ಟೋರ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಅದರಲ್ಲಿ ಕೊಬ್ಬರಿ ಎಣ್ಣೆ ಘಟಕಗಳನ್ನು ಮಾಡಿದರೆ ಅದಕ್ಕೂ ಅವಕಾಶ ಇದೆ ಸರ್. ನೆಕ್ಸ್ಟ್ ಅಡಿಕೆ ಇದೆ ಸರ್, ಅಡಿಕೆಯನ್ನು ಸಹಿತ ಪ್ರೊಸೆಸಿಂಗ್ ಮಾಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿ ಕಾಳುಮೆಣಸು, ಕಾಳುಮೆಣಸು ಸಂಸ್ಕರಣೆಗೆ ಯೋಗ್ಯ ಇದೆ. ಟೊಮ್ಯಾಟೊ ಬೆಳೀತಾರೆ, ಟೊಮ್ಯಾಟೋನೂ ಯೋಗ್ಯ ಇದೆ. ಹಸಿಮೆಣಸಿನಕಾಯಿ ಬೆಳೀತಾರೆ ಹೆಚ್ಚಾಗಿ, ಹಸಿಮೆಣಸಿನಕಾಯಿಗೂ ಸಹಿತ ಯೋಗ್ಯ ಇದೆ ಸರ್. ಶುಂಠಿಯನ್ನು ಬೆಳೀತಿದ್ದೀವಿ ನಾವು, ಈಗ ಹೇಳಬೇಕಂದ್ರೆ ಬಯಲುಸೀಮೆಗೂ ಶುಂಠಿ ಬಂದಿದೆ. ಶುಂಠಿಯನ್ನು ತುಂಬ ಯಥೇಚ್ಛವಾಗಿ ಬೆಳೀತಾ ಇದ್ದೀವಿ. ಶುಂಠಿನೂ ಸಹಿತ ಪೇಸ್ಟ್ ಎಲ್ಲ ಮಾಡಿ ಇಟ್ಕೊಳ್ತಾ ಇದೀವಿ. ಇಲ್ಲೂ ನಮ್ಮಲ್ಲಿ ಹಾಸನಲ್ಲಿ ಸಂಸ್ಕರಣಾ ಘಟಕಗಳು ಇದೆ ಶುಂಠಿ ಪೇಸ್ಟ್ ಮಾಡೋದು. ಆ ರೀತಿ ನಾವು ಏನಂದ್ರೆ ಎಲ್ಲ ರೈತರು ಪ್ರಾಥಮಿಕ ಸಂಸ್ಕರಣೆಯನ್ನ ಮಾಡಿಬಿಟ್ಟು ರೈತರ ಆದಾಯವನ್ನ ಹೆಚ್ಚು ಮಾಡ್ಕೋಬಹುದು. ಅದೇ ರೀತಿ ಯಾರು ಎಂಟರ್ಪ್ರೂನರ್ಸ್ ಇದ್ದಾರೆ ಅವ್ರು ಸ್ವಲ್ಪ ನಮ್ಮ ತೋಟಗಾರಿಕಾ ಬೆಳೆ ಕಡೆ ಹೋಗಲಿ. ಏನು ಹಾಸನಲ್ಲಿ ನಾವು ತೋಟಗಾರಿಕಾ ಬೆಳೆಯನ್ನ ಬೆಳೀತಾ ಇದೀವಿ, ಅದಕ್ಕೆ ಸೆಕೆಂಡರಿ ಅಂದ್ರೆ ನಾವೇನು ಹೇಳ್ತೀವಿ ದ್ವಿತೀಯ ಸಂಸ್ಕರಣೆಯನ್ನ ಮಾಡಲಿಕ್ಕೆ ಸಹಾಯ ಮಾಡಿದ್ರೆ ನಮ್ಮ ರೈತರ ಆದಾಯವನ್ನು ಹೆಚ್ಚಿಸಬಹುದು. ಅದ್ರ ಜೊತೆಗೆ ಅವರಿಗೂ ಒಂದು ಉದ್ಯೋಗವನ್ನ ಮಾಡ್ಕೋಬಹುದು, ಸುಸಂಗ ಆಗುತ್ತೆ ಅಂತ ಹೇಳಿ ಹೇಳ್ತಾ. ಈ ನಿಟ್ಟಿನಲ್ಲಿ ಹಾಸನ ಜಿಲ್ಲೆ ತಮಗೆ ತಿಳಿದ ಹಾಗೆ ವೈವಿಧ್ಯತೆಯನ್ನ ಹೊಂದಿರತಕ್ಕಂತಹ ಜಿಲ್ಲೆ. ಹೌದು ಸರ್. ಯಾಕಂತಂದ್ರೆ ಪೂರ್ಣ ಮಲೆನಾಡಿದೆ, ಹೌದು ಸರ್, ಅರೆಮಲೆನಾಡಿದೆ, ಬಯಲುಸೀಮೆ ಇದೆ, ಮೂರು ಭಾಗದಲ್ಲೂ ಕೂಡ ಹಣ್ಣು ಮತ್ತು ತರಕಾರಿಗಳನ್ನ ಬೆಳೀತಾರೆ. ಹೌದು ಸರ್. ಹಾಗಾಗಿ ಯಾವ ಭಾಗದಲ್ಲಿ ಯಾವ ಬೆಳೆಗಳನ್ನ ನಾವು ಉತ್ತಮವಾದಂತಹ ಸಂಸ್ಕರಣೆಗೆ ಬಳಸಬಹುದು ಅಂತ ಹೇಳ್ತೀರಿ ಸರ್? ಈಗ ಮಲೆನಾಡು ಅಂತ ಹೇಳಿ ಬಂದ್ರೆ ಸರ್ ಹಲಸಿದೆ, ಮತ್ತೆ ಕಿತ್ತಳೆಯನ್ನ ಬೆಳೀತಾ ಇದ್ದಾರೆ ನಮ್ಮ ಬೇಲೂರು ಅರೆಹಳ್ಳಿ ಆ ಭಾಗದಲ್ಲಿ, ಮತ್ತೆ ಕಾಳುಮೆಣಸು ಬೆಳೀತಾ ಇದ್ದಾರೆ, ಅಡಿಕೆ ಬೆಳೀತಾ ಇದ್ದಾರೆ ಸರ್. ಅದೇ ರೀತಿ ಅಡಿಕೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಹಾಸನ್ ಪೂರ್ತಿ ಇದೆ ಸರ್, ಅದು ಒಣ ಮತ್ತೆ ಮಲೆನಾಡು ಅಂತ ಹೇಳಿ ಸೀಮಿತ ಆಗಿಲ್ಲ, ಎಲ್ಲ ಪ್ರದೇಶಕ್ಕೂ ಅಡಿಕೆ ಬಂದ್ಬಿಟ್ಟಿದೆ ಸರ್. ಮತ್ತೆ ಇನ್ನು ತೆಂಗು ಅಂತ ಹೇಳಿದ್ರೆ ನಮ್ಮ ಹಾಸನಲ್ಲಿ ಆಲ್ಮೋಸ್ಟ್ ಎಲ್ಲಾ ತಾಲೂಕಲ್ಲೂ ತೆಂಗು ಬೆಳೆ ಇದೇ ಇದೆ ಸರ್. ಸಕಲೇಶ್ಪುರ ಹೊರತುಪಡಿಸಿ, ಸಕಲೇಶ್ಪುರದಲ್ಲಿ ಮಾತ್ರ ಸ್ವಲ್ಪ ನಮ್ಗೆ ಹೆಚ್ಚಿನ ಮಳೆ ಬೀಳೋದ್ರಿಂದ ಕಾಫಿ ಮತ್ತೆ ಕಾಳುಮೆಣಸು ಏಲಕ್ಕಿ ಈ ಬೆಳೆಗಳು ಅಲ್ಲಿ ಜಾಸ್ತಿ ಬೆಳೀತಾ ಇದಾರೆ. ಅಲ್ಲಿ ಕಾಳುಮೆಣಸು ಮತ್ತೆ ಕಿತ್ತಳೆ ಅಂತ ಬೆಳೆಗಳನ್ನ ನಾವು ನಾವಿನ ಒಣ ಪ್ರದೇಶದಲ್ಲಿ ಯಾವೆಲ್ಲ ಬೆಳೆಗಳನ್ನ ಸಂಸ್ಕರಣೆಗೆ ಯೋಗ್ಯವಾಗಿ ಬಳಸಬಹುದು ಅಂತ ಹೇಳ್ತಾರೆ? ಒಣ ಪ್ರದೇಶದಲ್ಲಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರೋಂಗೆ ತೆಂಗೇ ಇರೋದು ಹೆಚ್ಚಾಗಿ, ತೆಂಗು ಬೆಳೆಯನ್ನ ನಾವು ಬೆಳಿಬಹುದು. ಅದೇ ರೀತಿ ಟೊಮ್ಯಾಟೋನ ಬೆಳೀತಾ ಇದ್ದಾರೆ, ಎಲ್ಲಿ ನೀರಾವರಿ ಇರುತ್ತೆ ಅಲ್ಲೆಲ್ಲ ಸ್ವಲ್ಪ ಹಾಕ್ತಾರೆ, ಟೊಮ್ಯಾಟೋನು ಸಹಿತ ನಾವು ಪ್ರೊಸೆಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಶುಂಠಿ ಇದೆ ಸರ್. ಈ ರೀತಿಯ ವಿವಿಧ ಬೆಳೆಗಳನ್ನ ಸಾಗುವಳಿ ಮಾಡಿ ಅದನ್ನ ಸಂಸ್ಕರಣೆಗೆ ಒಳಪಡಿಸಿದ್ರೆ ಉತ್ತಮವಾದಂತಹ ಬೆಲೆಯನ್ನ ಪಡೆಯಲಿಕ್ಕೆ ಅವಕಾಶಗಳಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ಒಟ್ಟಾರೆ ಇಷ್ಟು ವಿಚಾರಗಳನ್ನ ಗಮನಿಸಿದಾಗ ನಮ್ಮ ರೈತ ಬಾಂಧವರು ಯೋಚನೆ ಮಾಡ್ತಾ ಇರ್ತಾರೆ, ಹೌದು ನಾವು ಇಷ್ಟು ದಿನ ಯಾಕೆ ಸಂಸ್ಕರಣೆ ಮಾಡಲಿಲ್ಲ. ಇಲ್ಲಿ ಮುಖ್ಯವಾಗಿ ಅವರ ತಲೆಯಲ್ಲಿ ಗೊಂದಲ ಇರತಕ್ಕಂಥದ್ದು ಏನು ಅಂತಂದ್ರೆ ತಕ್ಷಣಕ್ಕೆ ಹಣ ಬೇಕು ಅಷ್ಟೇ, ತುರ್ತು ಪರಿಸ್ಥಿತಿ ಇರುತ್ತೆ ಹಣ ಬೇಕಾಗಿತ್ತು ಹಾಗಾಗಿ ನಾವು ಈ ಕಡೆ ಗಮನ ಹರಿಸ್ಲಿಲ್ಲ ಅಂತೇಳಿ. ಇಷ್ಟೆಲ್ಲ ವಿಚಾರಗಳ ಜೊತೆಗೆ ಕಡೆಯದಾಗಿ ಸಂಸ್ಕರಣೆಯನ್ನೇ ಯಾಕೆ ಮಾಡಬೇಕು ಅಂತ ನಮ್ಮ ರೈತ ಮಾತವರಿಗೆ ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸಂಸ್ಕರಣೆಯನ್ನ ನಾವು ಮಾಡಿದ್ರೆ ಈ ಶಿಲೀಂಧ್ರಗಳು ಮತ್ತೆ ಆ ಸೋಂಕಿಗೆ ಒಳಗಾಗೋದನ್ನ ತಪ್ಪಿಸಿ ನಾವೇನು ಬೆಳೆದಿರ್ತೀವಿ ಅಷ್ಟು ಬೆಳೆಯನ್ನ ನಾವು ಮಾರ್ಕೆಟ್ ಮಾಡಿ ಅದನ್ನ ಗ್ರೇಡಿಂಗ್ ಮಾಡಿದಾಗ ಅಲ್ಲೂ ಸಹಿತ ನಮಗೆ ಒಂದು ಉತ್ತಮ ಬೆಲೆ ಸಿಗುತ್ತೆ. ಇದೆಲ್ಲವನ್ನು ಮಾಡೋದ್ರಿಂದ ನಮಗೆ ರೈತರ ಆದಾಯವನ್ನು ದ್ವಿಗುಣಗೊಳಿಸಬಹುದು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಸರ್. ಸಂಸ್ಕರಣೆ ಮಾಡೋದ್ರಿಂದ ರೈತರ ಆದಾಯ ಖಂಡಿತವಾಗಲೂ ದ್ವಿಗುಣ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರು ಗಮನವನ್ನು ಹರಿಸಬೇಕು ಅಂತ ಹೇಳಿ. ಹೌದು ಸರ್, ಅದ್ರ ಜೊತೆಗೆ ನಮ್ಮ ದೇಶದ ಬಗ್ಗೆನೂ ಯೋಚನೆ ಮಾಡಿದಾಗ ದೇಶದಲ್ಲಿ ನಾವು ಎಷ್ಟೋ ಒಂದ್ ಸ್ವಲ್ಪ ಉತ್ಪಾದಕತೆಯಿಂದ ನಾವು ಲಾಸ್ ಮಾಡ್ತಾ ಇದ್ದೀವಿ. ನಾವು ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ಜೊತೆಗೆ ದೇಶದ ಆರ್ಥಿಕತೆಗೂ ಒಂದು ಸಹಾಯವನ್ನ ನಾವು ಮಾಡ್ತಾ ಇದ್ದೀವಿ. ಖಂಡಿತ ಖಂಡಿತ ಖಂಡಿತ ಒಳ್ಳೆ ವಿಚಾರವನ್ನ ಹೇಳಿದ್ರೆ, ಯಾಕಂದ್ರೆ ರೈತ ದೇಶದ ಬೆನ್ನೆಲುಬು ಅಂತ ನಾವು ಹೇಳ್ತೀವಿ. ಹಾಗಾಗಿ ಎಷ್ಟೋ ಸಂದರ್ಭಗಳಲ್ಲಿ ತಾವು ಆರಂಭದಲ್ಲೇ ಮಾತನಾಡ್ತಾ ಹೇಳಿದ್ರಿ, ಉತ್ಪನ್ನಗಳನ್ನ ವೇಸ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಅದು ಅವನು ಕಟಾವನ್ನ ಮಾಡಿ ಅದನ್ನ ಮಾರುಕಟ್ಟೆಗೆ ತಲುಪಿಸುವ ನಿಟ್ಟಿನಲ್ಲಿ ಶೇಕಡ 30-40 ಅವನಿಗೆ ಲಾಸ್ ಆಗ್ತಾ ಇದೆ. ಹೌದು ಸರ್, ಈ ನಿಟ್ಟಿನಲ್ಲಿ ಸ್ವಲ್ಪ ಗಮನ ಹರಿಸಬೇಕು ನಮ್ಮ ರೈತ ಬಾಂಧವರು. ಹೌದು, ನಮ್ಮ ಎಲ್ಲಾ ರೀತಿ ನಾವು ಯೋಚನೆ ಮಾಡಿದಾಗ ಫಸ್ಟ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಉತ್ಪಾದಕತೆಯನ್ನು ಹೆಚ್ಚಿಸುವುದು ಅಂತ ಹೇಳ್ತೀವಿ. ಹೆಚ್ಚಿಸೋದ್ರ ಜೊತೆಗೆ ಅದರ ವೇಸ್ಟ್ ಅನ್ನು ಅವಾಯ್ಡ್ ಮಾಡಲಿಕ್ಕೆ ನಮಗೆ ಸಂಸ್ಕರಣೆ ಬೇಕೇ ಬೇಕು, ಅದು ಮಸ್ಟ್ ಅಂತಾನೆ ನಾನು ಹೇಳಲಿಕ್ಕೆ ಇಷ್ಟ. ಸಂಸ್ಕರಣೆಯೇ ಸೂತ್ರ ಅಂತ ಸರ್. ಒಳ್ಳೆ ವಿಚಾರವನ್ನ ಹೇಳಿದ್ರಿ ಮೇಡಮ್. ಈ ಕುರಿತಂತೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಮ್ಮ ರೈತ ಬಾಂಧವರು ತಮ್ಮನ್ನ ಸಂಪರ್ಕ ಮಾಡುವುದು ಹೇಗೆ ಸರ್? ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಮುಂದುವರೆದು ಏನೇ ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಇಲಾಖೆಯಿಂದ ಏನಾಗುತ್ತೆ, ಏನ್ ಸಹಾಯಧನ ಸಿಗಬಹುದು ಅಂತ ಹೇಳಿ ಎಲ್ಲ ತಾಲೂಕು ಮಟ್ಟದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಕಚೇರಿಯನ್ನ ಸಂಪರ್ಕಿಸಬಹುದು ಸರ್. ನನ್ನನ್ನು ಭೇಟಿ ಮಾಡೋದಾದ್ರೆ ನನ್ನ ದೂರವಾಣಿ ಸಂಖ್ಯೆ ಸರ್ 9-9-1-6-3-9-2-0-8-0. ತಮ್ಮ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9-9-1-6-3-9-2-0-8-0. ಒಳ್ಳೇದು ಮೇಡಮ್. ಇದುವರೆಗೆ ತೋಟಗಾರಿಕೆ ಬೆಳೆಗಳಲ್ಲಿ ಸಂಸ್ಕರಣೆಯ ಪ್ರಾಮುಖ್ಯತೆ ಏನು ಅನ್ನೋ ವಿಚಾರವನ್ನ ಸಾಕಷ್ಟು ವಿವರವಾಗಿ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತಮಗೂ ಧನ್ಯವಾದ ಸರ್, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೂ ತುಂಬಾ ಧನ್ಯವಾದ. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಂರಕ್ಷಣೆಯ ಪ್ರಾಮುಖ್ಯತೆ ಕುರಿತಂತೆ ಬೇಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಸೀಮಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮಾವು ಬೆಳೆಯಲ್ಲಿ ಪ್ರಮುಖ ರೋಗ ಕೀಟಗಳ ನಿರ್ವಹಣಾ ಕ್ರಮಗಳು, ಈ ಕುರಿತಂತೆ ಚನ್ನರಾಯಪಟ್ಟಣದ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂದರು. ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂದಿತು. ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಸರಣಿಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಸಂಸ್ಕರಣೆಯ ಪ್ರಾಮುಖ್ಯತೆ, ಈ ಕುರಿತು ಬೇಲೂರಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಸೀಮಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ತೋಟಗಾರಿಕೆ ಇಲಾಖೆ ಹಾಸನ. ಇನ್ನು ನಾಳಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಉತ್ತಮ ಆರೋಗ್ಯಕ್ಕೆ ತೆಂಗಿನಕಾಯಿಯ ಹಿಂಡಿ ಬಳಕೆ, ಈ ಕುರಿತು ಕೆಪಿ ಗುರುಲಿಂಗಯ್ಯ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಆತ್ಮೀಯ ಕೇಳುಗರೆ, ಈಗ ಕೇಳಿ ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ. ಜಿಲ್ಲೆಯಲ್ಲಿ ಗರಿಷ್ಠ 29.7 ಹಾಗೂ ಕನಿಷ್ಠ 17 ಡಿಗ್ರಿ ಉಷ್ಣಾಂಶ ದಾಖಲಾಗಿದ್ದು, ಇಂದು ಮುಂಜಾನೆ 8:30 ವಾತಾವರಣದಲ್ಲಿ ಶೇಕಡ 96% ತೇವಾಂಶವಿದ್ದ ಬಗ್ಗೆ ವರದಿಯಾಗಿದೆ. ಭಾಗಶಃ ಮೋಡ ವಾತಾವರಣವಿರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದುವರೆಗೂ ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ, ಈಗ ಸಮಯ 7:18. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಾಂಧವರೇ, ಈಗಲೂ ಅನೇಕ ಹಳ್ಳಿಗಳಲ್ಲಿ, ಯಾಕೆ ಎಲ್ಲಾ ಹಳ್ಳಿಗಳಲ್ಲೂ ಸಾಧಕ ರೈತರನ್ನ ನಾವು ಕಾಣಬಹುದು. ಹಳ್ಳಿ ಧ್ವನಿ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದಿದೀವಲ್ವ, ಈಗ 13ನೇ ಕಾರ್ಯಕ್ರಮ ಬರುವ 27ನೇ ತಾರೀಕು ಬುಧವಾರ ಹಾಸನ ತಾಲೂಕು ನಿಟ್ಟೂರು ಸಮೀಪದ ಬಸವಾಘಟ್ಟದಲ್ಲಿ ನಡೀತಾ ಇದೆ. ನಿಟ್ಟೂರಿನಿಂದ ಬಾಗೇಶ್ವರಕ್ಕೆ ಹೋಗುವ ದಾರಿಯಲ್ಲಿ ಈ ಬಸವಾಘಟ್ಟ ಗ್ರಾಮ ಕಾಣಸಿಗುತ್ತೆ. ನಾವು ಆ ದಾರಿಯಲ್ಲಿ ಬೇರೆ ಬೇರೆ ಊರುಗಳಿಗೆ ಹೋಗುವಾಗ ಭೇಟಿ ನೀಡಿದ್ದೀವಿ. ಬಸವಾಘಟ್ಟಕ್ಕೂ ಹೋಗ್ಬಿಟ್ಟು ಒಬ್ಬರು ಇಬ್ಬರು ರೈತರನ್ನ ಸಂದರ್ಶನ ಮಾಡಿಕೊಂಡು ಪ್ರಸಾರಕ್ಕೆ ಉಪಯೋಗಿಸ್ಕೊಂಡಿದ್ದೀವಿ. ಆದರೆ ಹಳ್ಳಿ ಧ್ವನಿ ನಿಮಿತ್ತ ನಾವು ಅಲ್ಲಿ 4-6 ಗಂಟೆಗಳ ಕಾಲ ಇದ್ದು ಅಲ್ಲಿಯ ಶಾಲೆ, ಅಲ್ಲಿಯ ಜನಗಳ ಜೊತೆಗೆ ಚರ್ಚೆ ಮಾಡ್ತಾ ಹೋದರೆ ಈ ಹಳ್ಳಿಯಲ್ಲೂ 10-6 ಹಸುಗಳನ್ನು ಸಾಕಿಕೊಂಡು ಅರ್ಥಪೂರ್ಣವಾಗಿ ಬೇಸಾಯದಲ್ಲಿ ತೊಡಗಿಸಿಕೊಂಡು ಹೋಗುತ್ತಿರುವ ರೈತರನ್ನು ಕಂಡ್ವಿ. ಬಸವಘಟ್ಟ ಗ್ರಾಮದಲ್ಲಿ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿಕೊಂಡು ಅದರಲ್ಲಿ ದುಡಿಮೆ ಮಾಡಿಕೊಂಡಿರೋರಿದ್ದಾರೆ. ಸಣ್ಣ ಹಿಡುವಳಿಯಲ್ಲೂ ಬದುಕನ್ನು ಕಟ್ಕೊಂಡಿರೋರಿದ್ದಾರೆ. ಹಿರಿಯ ರೈತರು ಇದ್ದಾರೆ. ಅಲ್ಪ ಜಮೀನಿನಿಂದ ಒಂದು ರೀತಿಯಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಾ ಸಣ್ಣ ಸಣ್ಣದಾಗಿ ಕೆಲಸ ಮಾಡ್ತಾ ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದಿರೋರಿದ್ದಾರೆ. ಅಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದೆ, ಕೃಷಿ ಪತ್ತಿನ ಸಹಕಾರಿ ಸಂಘನೂ ಇದೆ, ಗ್ರಾಮ ಪಂಚಾಯತಿಯ ಕೇಂದ್ರ ಸ್ಥಾನ ಇದು, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪಶು ಆಸ್ಪತ್ರೆ, ಸರ್ಕಾರಿ ಪ್ರೌಢಶಾಲೆ ಇತ್ಯಾದಿಗಳು ಇಲ್ಲಿದ್ದಾವೆ. ಬರುವ 27ನೇ ತಾರೀಕು ಹಳ್ಳಿ ಧ್ವನಿ ಅಲ್ಲಿನ ಸಂಘ ಸಂಸ್ಥೆಗಳ, ಆ ಊರಿನ ಸಹಕಾರಿಗಳ ನೆರವಿನಿಂದ ಸಹಕಾರಗೊಳ್ತಾ ಇದೆ. ಆಕಾಶವಾಣಿ ಆ ಊರಿನ ಜನರು ಮಾಡುವ ಕೆಲಸವನ್ನ ಅವರೇ ನೇರವಾಗಿ ಮಾಡಲಿಕ್ಕೆ ಆಗದಿದ್ರೂ ಒಂದು ರೀತಿಯಲ್ಲಿ ಮುಂದಾಳತ್ವವನ್ನು ತೆಗೆದುಕೊಂಡು ಅವರಿಂದನೇ ಮಾಡಿಸ್ತಾ ಇದೆ. 27ನೇ ತಾರೀಕು ಬೆಳಗ್ಗೆನೆ ಅಲ್ಲಿಯ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ 4-6 ಆರೋಗ್ಯ ಸಂಬಂಧಿ ಸಂಸ್ಥೆಗಳ ಸಹಕಾರದಿಂದ ಉಚಿತ ಆರೋಗ್ಯ ತಪಾಸಣೆ, ರಕ್ತ ಪರೀಕ್ಷೆ, ನೇತ್ರ ಪರೀಕ್ಷೆ, ರಕ್ತದಾನ ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಆ ಊರಿನ ಇತಿಹಾಸ, ವಿಶೇಷತೆ, ಸಾಧಕರು, ಪ್ರತಿಭಾವಂತರು, ಇನ್ನು ಕುತೂಹಲಕಾರಿ ಸಂಗತಿಗಳು, ಅಲ್ಲಿರುವ ದೇವಸ್ಥಾನಗಳು, ಸಮಸ್ಯೆಗಳು, ಹೀಗೆ ಒಟ್ಟಾರೆ 2-3 ಗಂಟೆಗಳ ಕಾಲ ಸಭಾ ಕಾರ್ಯಕ್ರಮ ನಡೆಯುತ್ತೆ. 4-6 ಗಂಟೆಗಳ ಕಾಲ ಅಲ್ಲಿಯ ಕಾರ್ಯಕ್ರಮಗಳು ಅಲ್ಲಿಯ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸಾಗ್ತದವೆ. ಬಸವಘಟ್ಟ ಹಾಗೂ ಆಸುಪಾಸಿನ ರೇಡಿಯೋ ಕೇಳುಗರು ಸೇರಿಕೊಂಡು ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅನ್ಕೊಂಡು ನಮ್ಮ ಈ ಮನವಿ. ಹಾಗೆ ಹಾಸನ ಜಿಲ್ಲೆ, ಅಕ್ಕಪಕ್ಕದ ಜಿಲ್ಲೆಗಳ ಆಸಕ್ತ ರೇಡಿಯೋ ಕೇಳುಗರು ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಹಳ್ಳಿ ಧ್ವನಿ ನಿಮಿತ್ತ ಈ ಕಾರ್ಯಕ್ರಮಗಳು ಅಲ್ಲದಲ್ಲೇ ಅಲ್ಲಿಯ ಶಾಲಾ ಮಕ್ಕಳಿಗೆ ಪಠ್ಯಕ್ಕೆ ಪೂರಕವಾಗಿ ಕೆಲವು ಸಾಮಗ್ರಿಗಳನ್ನು ದಾನಿಗಳು ವಿತರಣೆ ಮಾಡ್ತಾರೆ. ನಿಮ್ಮಲ್ಲಿಯೂ ಆ ಮನಸ್ಸಿದ್ರೆ ನೀವು ಸಹ ಕೈ ಜೋಡಿಸ್ಬೋದು. ಒಟ್ಟಾರೆ ಹಳ್ಳಿ ಧ್ವನಿ ಹಳ್ಳಿಗರಿಗೆ ಅನುಕೂಲವಾಗುವ ಕಾರ್ಯಕ್ರಮ. 27ನೇ ತಾರೀಕಿನ ಹಳ್ಳಿ ಧ್ವನಿ ಕಾರ್ಯಕ್ರಮವು ಬಸವಘಟ್ಟದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿರುವ

ದೇಶವನ್ನು ಕಾಪಾಡಿದ ಯೋಧರನ್ನು ನೆನೆಯೋಣ, ದೇಶವನ್ನು ಕಾಪಾಡಿದ ಯೋಧರನ್ನು ನೆನೆಯೋಣ, ವೀರ ಮರಣ ಹೊಂದಿದ ಯೋಧರ ಆದರ್ಶ ಸ್ಮರಿಸೋಣ, ದೇಶವನ್ನು ಕಾಪಾಡಿದ ಯೋಧರನ್ನು ನೆನೆಯೋಣ, ದೇಶವನ್ನು ಕಾಪಾಡಿದ ಯೋಧರನ್ನು ನೆನೆಯೋಣ, ವೀರ ಮರಣ ಹೊಂದಿದ ಯೋಧರ ಆದರ್ಶ ಸ್ಮರಿಸೋಣ, ದೇಶವನ್ನು ಕಾಪಾಡಿದ ಯೋಧರನ್ನು ನೆನೆಯೋಣ.